ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪ್ನಿಯಲ್ಲಿ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನುವಾಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ ಒಂದೇ ಪದಾರ್ಥವಾಗಿ ಕೂಡಿ ಕೊಟ್ಟಿದ್ದೀವಿ. ನ್ಯಾನೋ ಟೆಕ್ನಾಲಜಿನಲ್ಲಿ ಬಂದಿದೆ. ನುವಾಲ್ಗಿನ ನಾವು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ 15 ಹೊರದೇಶ ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸಿಹಿಗೆಣಸು, ಅಂಬಿನ ಗೆಣಸು, ಟೊಮೊಟೊ, ಸ್ಟ್ರಾಬೆರಿ ಅವಕ್ಕೆಲ್ಲ ಉಪಯೋಗಿಸಿದ್ದಾರೆ. ಅಲ್ಲೂ ಟೆಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲಾನು ಬಂದಿದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಕೂಡ ಟೆಸ್ಟ್ ಮಾಡಿದೀವಿ, ಸರ್ಟಿಫಿಕೇಟ್ ಇದೆ. ಸಾಯಿಲ್ ಸೈನ್ಸ್ ಭೂಪಾಲ್ ಅಲ್ಲಿ ಕೂಡ ಮಾಡಿಸಿದೀವಿ. ಆಮೇಲೆ ಸಿರಿಕಲ್ಚರ್ KSSRDI ತಲಗಟ್ಪುರ ಅಲ್ಲಿ ಕೂಡ ಟೆಸ್ಟ್ ಮಾಡಿಸಿದೀವಿ. ಎಲ್ಲ ಕಡೆನೂ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಉಪಯೋಗಿಸ್ತಿರೋ ರೈತರು ಕೂಡ ಚೆನ್ನಾಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮುಂದೆ ಕೇಳಿ ಮಾತು ಮಲ್ಲಿಗೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ. ರತ್ನಕ್ಕ. ಓ ರತ್ನಕ್ಕ. ಓ ಶ್ಯಾಮಣ್ಣ. ಸುರೇಶಣ್ಣ. ಸುರೇಶಣ್ಣ ಬಂದಿದ್ದಾನೆ ಜೊತೆಗೆ. ಹೌದು. ಎಂತ ಮಳೆ ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ಶೀತ ಸಿಕ್ಕಾಪಟ್ಟೆ. ಇವತ್ತು ಎಲ್ಲೂ ಹೊರಡುದು ಬೇಡ ಅಂತ ಯೋಚನೆ ಮಾಡಿದ್ದು. ಈಗ ನಮ್ಮ ದೇಹಕ್ಕೂ ಕೂಡ ನಮ್ಮ ಸುತ್ತಲಿನ ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಒಂದಷ್ಟು ಸಮಯ ಬೇಕಾಗ್ತದೆ. ಹೌದು. ಹಾಗಾಗಿ ವಾತಾವರಣದಲ್ಲಿ ಒಂದ್ ಸಣ್ಣ ಪುಟ್ಟ ಏರುಪೇರು ಇರ್ತದಲ್ಲ, ಹಾಗೆ ದೇಹದಲ್ಲಿಯೂ ಕೂಡ ಏರುಪೇರು ಆಗ್ತದೆ ಅಂತ. ಅದಕ್ಕೆ ಈ ಶೀತವೋ ನೆಗಡಿಯೋ ಸ್ವಲ್ಪ ಸ್ವಲ್ಪ ಆಗುದು. ಹೌದು. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾವ ಕಾಯಿಲೆಯನ್ನಾದ್ರೂ ತಡಿಬಹುದು, ಶೀತ ತಡಿಲಿಕ್ಕೆ ಕಷ್ಟ ಅಂತ ನನಗೆ ತೋರುದಪ್ಪ. ಮಾತ್ರೆ ತಗೊಂಡ್ರೆ 7 ದಿವಸ, ಇಲ್ದಿದ್ರೆ 1 ವಾರ ಅಂತ. ಹೌದು ಶ್ಯಾಮಣ್ಣ. ಹಾಗಲ್ಲ, ಈಗ ಯಾರಾದ್ರೂ ಶೀತ ಜ್ವರ ಅಂತ ಹೇಳಿದ್ರೆ ನಾವು ಒಂದಷ್ಟು ದೂರ ಹೋಗುವ ಹಾಗೆ ಆಗಿದೆ. ಅಂದ್ರೆ 2 ವರ್ಷದಿಂದ ಅದೇ ಪರಿಸ್ಥಿತಿ. ಅದೇ, ಅದು ಸಾಮಾನ್ಯ ಜ್ವರ ಆದ್ರೂ ಕೂಡ ನಮಗೆ ಒಮ್ಮೆಗೆ ಹೇಳುವಾಗ ಒಂದ್ ಸ್ವಲ್ಪ ಹೆದರಿಕೆ, ಆದ್ರೆ ಜಾಗ್ರತೆ ಬೇಕು. ಹೌದು. ಅಂದ್ರೆ ಮೊದಲಿನ ವೈರಸ್ ಗಳೆಲ್ಲ ಸ್ವಲ್ಪ ಪಾಪ ಇತ್ತು. ಹೌದು. ಈಗಿನ ವೈರಸ್ ಗಳು ತುಂಬಾ ಜೋರಿವೆ, ಬಂದ್ರೆ ಮತ್ತೆ ಹೋಗುದೇ ಇಲ್ಲ. ಅಂದ್ರೆ ಬಹಳ ಬೇಗನೆ ಒಂದು ಹರಡುತ್ತದೆ ಅಂತ. ಹೌದು. ಮತ್ತೆ ಅದಕ್ಕೆ ಇನ್ನೊಂದು ಕಾರಣ ಇರಬಹುದು ಸುರೇಶ್ ಅಣ್ಣ. ಎಂತಂದ್ರೆ ಈಗ ನಮ್ಮ ಆಹಾರ ಕ್ರಮಗಳು ಕೂಡ, ಈಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಆ ರೋಗಗಳು ಬೇಗ ಬರ್ತವೆ, ಬಂದ್ರೆ ಮತ್ತೆ ಹೋಗುದೇ ಇಲ್ಲ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಆಹಾರದ ಮೂಲಕ ಒಂದು ಒಳ್ಳೆ ರೀತಿಯಲ್ಲಿದೆ, ಅವರು ಸ್ವಲ್ಪ ಬಂದದ್ದನ್ನ ಅಲ್ಲಿಂದಲೇ ಹೊರಗಡೆ ಕಳಿಸಿ ಬಿಡ್ತಾರೆ ಅನಿಸ್ತದೆ. ಹೌದು. ರೋಗ ನಿರೋಧಕ ಶಕ್ತಿ ಆಹಾರ ಇದೆಲ್ಲ ಒಂದಕ್ಕೊಂದು ಸಂಬಂಧ. ಅದಕ್ಕೆಲ್ಲ ಈಗ ಇತ್ತೀಚಿನ ದಿವಸಗಳಲ್ಲೆಲ್ಲ ಏನು ಸಾವಯವ ಕೃಷಿ, ಸಾವಯವ ಬೆಳೆಗಳಿಗೆಲ್ಲ ಒಂದು ತರ ಹೊಸ ರೀತಿಯಲ್ಲಿ ಒಂದು ಒತ್ತು ಬಂದದ್ದು. ಮೊದಲೆಲ್ಲ ನಾವು ಏನು ತೃಣಧಾನ್ಯಗಳು ಅಂತೆಲ್ಲ ಹೇಳ್ತಾ ಇದ್ವಿ, ಅದಕ್ಕೆಲ್ಲ ಗಮನವನ್ನೇ ಕೊಡ್ತಾ ಇರಲಿಲ್ಲ. ಬೆಳೆಯುವವರ ಸಂಖ್ಯೆಯು ಕೂಡ ಬಹಳಷ್ಟು ಕಡಿಮೆ ಆಗಿತ್ತು. ಆದ್ರೆ ಈಗ ಕಳೆದ ಒಂದು 3-4 ವರ್ಷಗಳಲ್ಲಿ ನೋಡಿದ್ರೆ ಈ ರಾಗಿ, ನವಣೆ, ಜೋಳ ಇಂಥದ್ದೆಲ್ಲ ಇರ್ತದಲ್ಲ ಚಿಕ್ಕ ಚಿಕ್ಕವು, ಇಂಥದ್ದು ಬರಗು ಅಂತೆ ಮತ್ತೆ ನವಣೆ ಅಂತೆ, ಹೀಗೆ ನಮ್ಮ ಜೀರ್ಣ ಶಕ್ತಿಯನ್ನ ಹೆಚ್ಚಿಸ್ತವೆ ಅಂತ. ಅದರಲ್ಲಿ ಫೈಬರ್ ಕಂಟೆಂಟ್ ಅಂತ ಹೇಳ್ತೀವಲ್ಲ, ನಾರಿನಾಂಶ ಅದು ಜಾಸ್ತಿ ಇದೆ, ಜೊತೆಗೆ ನಮ್ಮ ಹಸಿವನ್ನು ಕೂಡ ಹೆಚ್ಚಿಸ್ತದೆ ಅಂತ. ಇನ್ನೊಂದು, ಈಗ ಅಂತಹ ತಿಂಡಿಗಳನ್ನೆಲ್ಲ ಮಕ್ಕಳಿಗೆ ತಿಂದೇ ಗೊತ್ತಿರ್ಲಿಲ್ಲ. ಅಂದ್ರೆ ಹೊರಗಡೆ ಫಾಸ್ಟ್ ಫುಡ್ ಅಂತ ನಾವೇನು ಹೇಳ್ತೇವೆ, ರೆಡಿಮೇಡ್ ತಿಂಡಿಗಳು, ಅದನ್ನೇ ತಿಂದು ಅಭ್ಯಾಸ ಆಗಿದ್ದ ಮಕ್ಕಳಿಗೆ ಮನೆಯಲ್ಲಿ ಅಮ್ಮಂದಿರು ಇಡ್ಲಿ ದೋಸೆ ಮಾಡಿ ಕೊಟ್ರೆ ಬೇಡವೇ ಬೇಡ, ಹತ್ತೊಡೆ ಅದೆಲ್ಲ ಗೊತ್ತೇ ಇಲ್ಲ. ಅಂತಹ ಮಕ್ಕಳು ಈಗ ಮನೆಯ ಆಹಾರಗಳನ್ನು ತಿನ್ನುವ ಹಾಗೆ ಆಗಿದೆ. ಏನೋ ಒಂದು ವಿಷಯ ಇದೆ, ಯಾಕಂದ್ರೆ ಮಕ್ಕಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ ನಮ್ಮ ರತ್ನಾಕರ್. ಏನು ವಿಶೇಷ? ವಿಶೇಷ ಏನು ಅಂದ್ರೆ, ಈಗ ಎಲ್ಲಾ ವೃತ್ತಿಗಳಲ್ಲೂ ಕೂಡ ಆ ವೃತ್ತಿಯ ಗೌರವ ಅಂತ ಒಂದು ಇರ್ತದೆ ಅಲ್ವಾ. ಹಾಗೆ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ ಅಂತ ಇದೆ, ನಿಮಗೆಲ್ಲ ಗೊತ್ತಿದೆ. ನಮ್ಮ ಸುರೇಶ್ ಅಣ್ಣ ಎಲ್ಲ ಎಷ್ಟು ಕಡೆ ಭಾಷಣಕ್ಕೆ ಹೋದವರಿ, ಹೋದ ಸರಿ ಭಾಷಣ ಮಾಡಿ ಮಾಡಿ ಸ್ವಲ್ಪ ಗಂಟಲು ಕಟ್ಟಿತ್ತು. ಈಗ ಶಿಕ್ಷಕರ ದಿನಾಚರಣೆ ಈ ಸಲ ಭಾಷಣದ ಬಗ್ಗೆ ಇಲ್ಲ. ಈಗ ವಿಶೇಷ ಏನಂದ್ರೆ, ಈ ಸಲ ಶಿಕ್ಷಕರ ದಿನಾಚರಣೆಗೆ ಮಕ್ಕಳಿಲ್ವೋ ಅಂತ ಒಂದು ಯೋಚನೆ ಇತ್ತು. ಆದ್ರೆ ಈಗ ಶಾಲೆ ಮತ್ತೆ ಪ್ರಾರಂಭ ಆಗುವ ಒಂದು ಹಂತದಲ್ಲಿ ಉಂಟೀಗ. ಹೌದು, ಅದಕ್ಕೂ ಸ್ವಲ್ಪ ಸಮಯ ಇನ್ನೂ ಕೂಡ ಬೇಕಾಗಬಹುದು. ಯಾಕಂದ್ರೆ ಈಗ 9-10 ಕ್ಲಾಸ್ನವರಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ, PUC ವರೆಗೂ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಹೌದು, ಚಿಕ್ಕ ಮಕ್ಕಳಿಗೆ ಇನ್ನೂ ಕೂಡ ಶುರು ಆಗ್ಲಿಲ್ಲ. ಹೌದು, ಆದ್ರೆ ಮಾಸ್ಟ್ರಿಗೂ ಕೂಡ ಒಂದು ಉತ್ಸಾಹ ಬೇಕಲ್ಲ. ಹೌದಪ್ಪ, ಈ ಶಾಲೆ ಸುಮಾರು ಈ 1.5-2 ವರ್ಷದಲ್ಲಿ ಉಂಟಲ್ಲ, ಒಂದು ಹೊಸ ತಂತ್ರಜ್ಞಾನಗಳನ್ನೆಲ್ಲ ಉಪಯೋಗಿಸಿ ಎಲ್ಲ ಪಾಠ ಮಾಡುವುದು ಇದೆಲ್ಲ ಒಂದು ಅನಿವಾರ್ಯವಾಗಿ ಆಯಿತು. ಆದರೂ ಕೂಡ ಮಕ್ಕಳು, ಶಾಲೆ, ಮಾಸ್ಟ್ರು, ಇದೆಲ್ಲ ಒಂದು ಭಾವನಾತ್ಮಕ ಸಂಬಂಧ ಕೂಡ. ಹೌದು ಹೌದು, ಈಗ ಕ್ಲಾಸ್ ಅಲ್ಲಿ ಕೂತ ಮಕ್ಕಳಿಗೆ ಅವರ ಗೆಳೆಯರು ಗೆಳತಿಯರು ಆಮೇಲೆ ಶಿಕ್ಷಕರು ಇವರೆಲ್ಲರ ಪರಿಚಯ ಇರ್ತದೆ. ಈಗ ಆನ್ಲೈನ್ ಕ್ಲಾಸ್ ಎಷ್ಟಂದ್ರು ಕೂಡ ಮುಖ ನೋಡ್ತೇವೆ, ಆದ್ರೆ ಅವರು ಹೇಗೆ ಏನು ಆ ಕ್ಲಾಸ್ ರೂಮಿನ ವಾತಾವರಣವೇ ಮಕ್ಕಳಿಗೆ ಪಾಪ ಗೊತ್ತಿಲ್ಲ. ಹೌದು, ಹೇಗೆ ಏನು ಮಾತ್ರ ಅಲ್ಲ ಎಷ್ಟು ಅಂತ. ಹೌದು, ಎಷ್ಟು ಮನೆಯಲ್ಲಿ ಕೂತು ಮೊಬೈಲ್ ನಲ್ಲಿ ನೋಡಿಕೊಂಡು ಪಾಠ ಕೇಳುವಂತ ಸಂದರ್ಭದಲ್ಲಿ ನಿದ್ದೆ ಮಾಡಿದ್ರು ಗೊತ್ತಾಗುದಿಲ್ಲ, ಊಟ ತಿಂಡಿ ಮಾಡ್ಕೊಂಡು ಇದ್ರು ಕೂಡ ಗೊತ್ತಾಗುದಿಲ್ಲ. ಅದಕ್ಕೆ ನಾನು ಎಷ್ಟು ಅಂತ ಹೇಳಿದ್ದು, ಎಷ್ಟು ಅವರೀಗ ಗೊತ್ತಾಯ್ತು ಅಂತ. ಮತ್ತೆ ಕೊಟ್ಟಂತಹ ಪಾಠವನ್ನ ಕಲಿತು ಮರುದಿವಸಕ್ಕೆ ಅದೆಂತದ್ದು ಹೋಮ್ವರ್ಕ್ ಅದೆಲ್ಲವೂ ಕೂಡ ಹೇಗಾದ್ರೂ ಒಪ್ಪಿಸ್ತಾರೆ. ಆದ್ರೆ ಎಷ್ಟು ತಲೆಗೆ ಹೊಕ್ಕಿದೆ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆ ಇರುವಂತದ್ದೇ. ಇನ್ನೊಂದು ಹೇಳ್ತೇವೆ ನಾವು, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಭಿವೃದ್ಧಿ ಅಂತ ಹೇಳ್ತೇವೆ. ಈಗ ಪಾಠ ಪಠ್ಯ ಅದು ಹೇಗೂ ಬೇಕು, ಅಲ್ಲದೆ ಬೇರೆ ಚಟುವಟಿಕೆಗಳು ಕೂಡ ಮಕ್ಕಳಿಗೆ ಬೇಕು. ಅದು ಏನು ಇರುವುದಿಲ್ಲ, ಈಗ ಬೇರೆ ಬೇರೆ ಕಲೆಗಳಿರ್ಬೋದು ಅದನ್ನೆಲ್ಲ ತೋರಿಸ್ಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ. ಮತ್ತು ಪಠ್ಯೇತರ. ಹೌದು ಹೌದು, ಮತ್ತೆ ಮಕ್ಕಳು ಕೂಡ ಶಾಲೆಗೆ ಹೋಗುದು ಬರೇ ಕಲೀಲಿಕ್ಕೆ ಅನ್ನುವಂತಹ ಒಂದು ವಿಷಯ ಅಲ್ಲ. ಯಾಕೆ ಶಾಲೆ ಬೇಕು ಅಂತ ಹೇಳಿದ್ರೆ, ಹೆಚ್ಚು ಜನರ ಜೊತೆ ಬೆರೀಬೇಕು, ಹೇಗೆ ಬೆರೆಯುವುದು ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗಬೇಕು. ಮತ್ತೆ ಈ ತರದ ಬೇರೆ ಬೇರೆ ರೀತಿಯ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು. ಹಾಗೆ ಆದ್ರೆ ಮಾತ್ರ ಮುಂದೆ ಸಮಾಜದಲ್ಲಿ ಹೋಗುವಾಗ ಅವರಿಗೆ ಅದರ ಬಗ್ಗೆ ಒಂದು ಚೂರಾದ್ರೂ ಕೂಡ ಜ್ಞಾನ ಇರ್ತದೆ. ಇಲ್ಲದಿದ್ರೆ ವ್ಯವಹರಿಸುವುದು ಹೇಗು ಅಂತ ಗೊತ್ತಾಗುದಿಲ್ಲ. ಮೊದಲೇ ಈಗ ಈ ಮೊಬೈಲು, ಈ ಅಂತರ್ಜಾಲ, ಈ ಕಂಪ್ಯೂಟರ್ನಿಂದಾಗಿ ಮಕ್ಕಳಿಗೆ ಕ್ರಿಕೆಟು, ಫುಟ್ಬಾಲು, ಟೆನ್ನಿಸು. ಸುರೇಶ್ ಹೇಳುವಾಗ ನನಗೆ ನೆನಪಾಗ್ತದೆ, ಮೊನ್ನೆ ಈ ಒಲಿಂಪಿಕ್ ಮುಗೀತಲ್ಲ, ಹೌದು, ಒಂದು ಒಲಿಂಪಿಕ್ ಮುಗಿದ ನಂತರ ಪ್ಯಾರಾ ಒಲಿಂಪಿಕ್ ಅಂತ ಆಯ್ತಲ್ಲ, ಭಿನ್ನ ಸಾಮರ್ಥ್ಯದವರು ಅವರಿಗೋಸ್ಕರ ಕ್ರೀಡಾಕೂಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾಕೂಟ, ಅದರಲ್ಲಿಯೂ ಕೂಡ ಭಾರತದವರು 10 ಪದಕವನ್ನ ಪಡೆದಿದ್ದಾರೆ ಅಂತ. ಮೊದಲ ಬಾರಿಗೆ ಇಷ್ಟು ಪದಕಗಳು ಬಂದಿರುವಂತಹದ್ದು. ಹೌದು ಹೌದು, ಅಂದ್ರೆ ಕ್ರೀಡೆಗೆ ಅಥವಾ ಒಂದು ಕ್ರೀಡಾ ಸ್ಫೂರ್ತಿಗೆ ಇದು ಯಾವುದೂ ಕೂಡ ಒಂದು ಬಾಧೆ ಆಗುದಿಲ್ಲ ಅಂತ. ಅದು ಸರಿ, ಆದರೆ ನೀವು ಮೊದಲು ಆಟ ಆಡ್ಲಿಕ್ಕೆ ಹೋಗಬೇಕಲ್ಲ. ನಾನು ಹೇಳ್ತಾ ಇರುವುದು ಅದನ್ನು, ನೀವು ಕಂಪ್ಯೂಟರ್ ಅಲ್ಲಿ ಮೊಬೈಲ್ ಅಲ್ಲಿ ಕ್ರಿಕೆಟ್ ಕಬಡ್ಡಿ ಫುಟ್ಬಾಲ್ ಆಡಿದ್ರೆ ಅವರಿಗೆ ಮತ್ತೆ ಈ ಕ್ರೀಡೆ ಅನ್ನುವಂಥದ್ದು ಎಂತದ್ದು ಅಂತ ಗೊತ್ತಾಗುದು ಹೇಗೆ? ಎಲ್ಲವೂ ಕೂಡ ಕಂಪ್ಯೂಟರ್ ಅಲ್ಲಿ ಸಿಗ್ತದೆ. ಊಟ ಒಂದು ಬಿಟ್ಟು ಇನ್ನು ಅದು ಬರ್ಬೋದೇನ ನನಗೆ ಗೊತ್ತಿಲ್ಲ, ಬಾಯಿಗೆ ಕೊಡುವಂತದ್ದಲ್ಲ ಸುರೇಶ್. ಆದ್ರೆ ಹಾಗೆ ಪ್ರೋತ್ಸಾಹವೂ ಬೇಕವರಿಗೆ, ಅವರ ಕಲೆಯನ್ನ ಗುರುತಿಸಿ ಪ್ರೋತ್ಸಾಹ ಕೊಡುವವರಿದ್ರೆ ಬಹುಶಃ ಮಾನಸಿಕ ದೃಢತೆ ಇದ್ರೆ ಯಾರು ಕೂಡ ಮುಂದೆ ಬರಬಹುದು ಅನ್ನೋದಕ್ಕೆ ಅದೊಂದು ಉದಾಹರಣೆ. ರತ್ನಾಕರ್ ಹೇಳ್ಬೇಕಪ್ಪ, ಈ ಶಿಕ್ಷಕರ ದಿನಾಚರಣೆಗೆ ಯಾವ ರೀತಿ ತಯಾರಿ ಎಲ್ಲ ನಡೀತಾ ಇದೆ? ಓಹೋ, ಈಗ ತಯಾರಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲೇ ಕೆಲವರು ಮಾಡ್ತಾರೆ, ಮತ್ತೆ ಒಂದು ಎಷ್ಟು ಬೇಕೋ ಅಷ್ಟೇ ಮಕ್ಕಳನ್ನು ಕರೆದು ಶಾಲೆಯಲ್ಲಿ ಶಿಕ್ಷಕರ ಒಂದು ಆಚರಣೆ ಅಂತ ನಡೀತದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಡೀಬಹುದು. ಆದ್ರೆ ಮುಖ್ಯವಾಗಿ ಇಲ್ಲಿ ಗುರು ಅಂತ ಯಾರಿದ್ದಾರೆ, ಶಿಕ್ಷಕರು ಅಂತ ಯಾರಿದ್ದಾರೆ, ಅವರ ಬಗ್ಗೆ ಇರುವಂತಹ ಗೌರವ ಅಥವಾ ಏನು ಸಹಾಯ ಅವರಿಂದ ಪಡೆದಿದ್ದೇವೆ ಅದನ್ನೊಂದು ನೆನಪಿಸಿಕೊಳ್ಳುವಂತಹ ಒಂದು ದಿನ ಅಂತ ಆಚರಣೆ ಕೂಡ ನಡೀತದೆ. ಜೊತೆಗೆ ಶಿಕ್ಷಕರು ಅಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಕಣ್ಣೆದುರಿರುವಂತಹ ಶಿಕ್ಷಕರು ಅಂತ ಅಲ್ಲ, ಇದು ಸರ್ವೇಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ನಾವು ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇರುವಂತಹದ್ದು. ದೇಶದ 2ನೇ ರಾಷ್ಟ್ರಪತಿ ಆಗಿದ್ದವರು, ಮೊದಲ ಉಪರಾಷ್ಟ್ರಪತಿ. ಹೌದು ಅದು ಸರಿ. ಅದರ ಜೊತೆಗೆ ಈಗಿನ ಈ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಈ ಶಿಕ್ಷಕ ಮತ್ತೆ ಗುರುಗಳ ಸಂಬಂಧ ಇದೆ, ಈಗ ಇನ್ನೂ ಗಟ್ಟಿಯಾಗಬೇಕು. ಯಾಕಂತ ಹೇಳಿದ್ರೆ ಈಗ ಮತ್ತು ಇನ್ನು ಮುಂದೆ ಬರುವ ಕೆಲವು ದಿವಸಗಳಲ್ಲಿ ಕೂಡ ಮೊದಲಿನಷ್ಟೇ ಅದೇ ರೀತಿಯಲ್ಲಿ ಶಾಲೆ ಆಗಲಿ ತರಗತಿ ಆಗಲಿ ಪ್ರಾರಂಭ ಆಗ್ತದೆ ಅಂತ ಹೇಳಿ ನಮಗೆ ಊಹಿಸ್ಲಿಕ್ಕೂ ಕೂಡ ಕಷ್ಟ. ಆದ್ರಿಂದ ಹುಡುಗರನ್ನು ಮತ್ತೆ ಶಾಲೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ನೆನಪಿಸಿಕೊಂಡಾದ್ರೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು. ಜೊತೆಗೆ ಒಂದು ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಈ ಹೊಸ ವ್ಯವಸ್ಥೆಯಲ್ಲಿ ಕೆಲವರಿಗೆಲ್ಲ ಅದಕ್ಕೆ ಹೊಂದಿಕೊಳ್ಳುವುದು ಕೆಲವು ಸಲ ಕಷ್ಟ. ಅದೆಷ್ಟೋ ಕಡೆಗೆ ಇಂಟರ್ನೆಟ್ನ ಸೌಲಭ್ಯ ಇಲ್ಲದೆ ಇರುವಂತವರು ಇರ್ಬೋದು, ನೆಟ್ವರ್ಕ್ ಇಲ್ಲ ಅಂತ ಹೇಳುವಂತ ಒಂದು ಸಮಸ್ಯೆ ಇರ್ಬೋದು, ಆರ್ಥಿಕ ಅಡಚಣೆ ಇರ್ಬೋದು, ಅವರ ತಂದೆ ತಾಯಿಯವರು ಈಗ ಕೊರೋನಾದಿಂದಾಗಿ ಉದ್ಯೋಗ ಕಳ್ಕೊಂಡಂತಹ ಒಂದು ಪರಿಸ್ಥಿತಿ ಕೂಡ ಇರ್ತದೆ. ಅಂತವರಿಗೂ ಕೂಡ ನೆರವಾಗುವುದಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಜನರು ಕೂಡ ಮುಂದೆ ಬಂದಿದ್ದಾರೆ. ಹೌದೌದು, ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಈ ಮಕ್ಕಳ ವಿದ್ಯಾಭ್ಯಾಸ ಹಾಗೆಯೇ ಏನು ಒಂದು ಅವರು ಮುಂದೆ ಹೋಗಬೇಕು ಅನ್ನುವಂಥ ದಾರಿ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ. ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳುದು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ತುಂಬಾ ಮಾನಸಿಕವಾಗಿ ಕೆಲವು ತೊಂದರೆಗಳೆಲ್ಲ ಆಗಿದ್ದಾವೆ. ಮಕ್ಕಳು ಮಾತ್ರ ಅಲ್ಲ, ಎಲ್ಲರಿಗೂ ಆಗಿದೆ ಅದು ಬಿಡಿ, ಕೆಲವರೆಲ್ಲ ಆತ್ಮಹತ್ಯೆಯ ಪ್ರಯತ್ನ ಮಾಡಿದ್ದು ಕೂಡ ಕೆಲವು ಸಲ ಉಂಟು. ಇಂತಹ ಪ್ರಯತ್ನಗಳನ್ನ ತಡೆಯುವ ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಕೌನ್ಸಿಲಿಂಗ್ ಇಂಥದ್ದನ್ನೆಲ್ಲ ಕೂಡ ಏನು ಆರೋಗ್ಯ ಇಲಾಖೆಯವರು ಕೊಡ್ತಾ ಇದ್ದಾರೆ. ಹೌದು, ಅಂದ್ರೆ ಇವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂಥವರು ಕುಟುಂಬದ ಸದಸ್ಯರು ಆಗ್ಬೋದು ಅಥವಾ ತಪ್ಪ ಅಮ್ಮ ಆಗ್ಬೋದು ಅಥವಾ ಅಣ್ಣ ತಮ್ಮಂದರು ಅಕ್ಕ ತಮ್ಮ ಯಾರು ಕೂಡ ಆಗ್ಬೋದು. ಜೊತೆಗೆ ಶಿಕ್ಷಕರ ಪಾತ್ರ ಕೂಡ ಇದೆ, ಜೊತೆಗೆ ವೈದ್ಯರು ಇರ್ತಾರೆ ಅವರು ಕೂಡ ಇವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹೌದು ಹೌದು, ಅದು ಶಿಕ್ಷಕರ ಜವಾಬ್ದಾರಿಯೂ ಇದೆ ಇದರಲ್ಲಿ ಅಲ್ವಾ ಶಾಮಣ್ಣ. ಈಗ ತರಗತಿಗಳಲ್ಲಿ ವಿದ್ಯಾರ್ಥಿಗಳಿದ್ದಾಗ ನೇರವಾಗಿ ಅವರ ಸಂಪರ್ಕಕ್ಕೆ ಬರ್ತಾರೆ, ಆದ್ರೆ ಮನೆಯಲ್ಲಿ ಈ ವಿದ್ಯಾರ್ಥಿಗಳಿರುವಾಗ ಶಿಕ್ಷಕರು ಸ್ವಲ್ಪ ಜಾಸ್ತಿ ಅವರ ಕಡೆಗೆ ಗಮನ ಕೊಡಬೇಕಾಗ್ತದೆ. ಅವರನ್ನು ಅಥವಾ ಅವರ ಪೋಷಕರನ್ನು ಕರೆದು ಮಾತಾಡಿ ಈ ತರ ಸಂಬಂಧವನ್ನು ಅಲ್ಲಿ ಬೆಳೆಸಿಕೊಳ್ಳುವ ಪ್ರಯತ್ನ ಆಗಬೇಕಾಗುತ್ತೆ. ಬಹುಶಃ ಬದಲಾದ ಪರಿಸ್ಥಿತಿಯಲ್ಲಿ ಶಿಕ್ಷಣ ಅಂದ ತಕ್ಷಣ ನಾಲ್ಕು ಗೋಡೆ ನಡುವೆ ಒಂದು ಬ್ಲಾಕ್ ಬೋರ್ಡ್ ನಲ್ಲಿ ಕಲಿಯುವಂತಹದ್ದು, ಒಂದಷ್ಟು ಪರೀಕ್ಷೆಯನ್ನು ಬರೆದು ಪಾಸ್ ಮಾಡುವಂತಹದ್ದು ಮಾತ್ರ ಶಿಕ್ಷಣ ಆಗಬಾರದು. ಜೀವನ ರಂಗದಲ್ಲಿ ನಾವು ಮುಂದೆ ಬರಬೇಕು ಅಂತ, ಅದಕ್ಕೆ ಬೇರೆ ಬೇರೆ ಶಿಕ್ಷಣ ಬೇಕು. ಈಗ ಕೌಶಲ್ಯ ಅಭಿವೃದ್ಧಿ ಅಂತ ಇದೆಲ್ಲವೂ ಕೂಡ ಅಗತ್ಯ ಆಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂತೇಳಿದ್ರೆ ಈಗ ನಾವು ಮೊದಲಿನ ತರದಲ್ಲಿಲ್ಲ, ಬೇಗ ಬೇಗ ಮುಂದೆ ಹೋಗ್ತಾ ಉಂಟು ಪ್ರಪಂಚ. ಆದ್ರಿಂದ ಎಷ್ಟು ಬೇಗ ಮುಂದೆ ಹೋಗ್ತದೋ ಅದರ ಜೊತೆಗೆ ನಾವು ಏನು ಈ ನಾಗಾಲ್ಯಾಂಡ್ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಹೌದು, ಇನ್ನೊಂದು ಈಗ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಬಿಟ್ಟು ಈಗ ಶಾಮಣ್ಣ ಹೇಳಿದ ಹಾಗೆ ಉದ್ಯೋಗವನ್ನ ಅರಸಿ ಹೋಗಿದ್ದಾರೆ. ಅಂತವರಿಗೆ ಹೀಗೆ ಸ್ವಂತ ಪರಿಶ್ರಮದಿಂದ ಮಾಡುವಂತಹ ಕೆಲಸಗಳೆಲ್ಲ ಸಹಾಯ ಮಾಡ್ತವೆ ಮುಂದಕ್ಕೆ ಕೂಡ. ಅದಕ್ಕೆ ಈಗ ಏನು ಈ ಚಿಕ್ಕ ಚಿಕ್ಕ ಕೋರ್ಸ್ ಗಳೆಲ್ಲ ಇದ್ದಾವಲ್ಲ, ಏನ್ ಹೇಳ್ತಾರೆ ಸ್ವಉದ್ಯೋಗ ತರಬೇತಿ. ಹೌದು, ಶಾರ್ಟ್ ಟರ್ಮ್ ಕೋರ್ಸ್, ಈಗ ಯಾವುದು ನಮಗೆ ಉದ್ಯೋಗ ಬೇಕೋ ಅದರಲ್ಲಿ ವಿಶೇಷವಾದಂತಹ ತರಬೇತಿ, ಇದೆಲ್ಲವನ್ನು ಕೂಡ ಅವರು ಗಮನದಲ್ಲಿದ್ರೆ ಅದಕ್ಕೆ ಸ್ವಲ್ಪ ಸಹಾಯ ಆಗ್ತದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ಕೂಡ ಇಂಡಸ್ಟ್ರಿಗಳು ದೊಡ್ಡ ದೊಡ್ಡದು ಕಂಪನಿಗಳೆಲ್ಲ ಇರ್ತವೆ, ಅವರಿಗೆ ಈಗಿನ ಒಂದು ಏನು ವಿಜ್ಞಾನದ ತಂತ್ರಜ್ಞಾನದ ಯುಗಕ್ಕೆ ಹೊಂದಿಕೊಂಡು ಅದರ ಜೊತೆಗೆ ಕೆಲಸ ಮಾಡುವ ಜನಗಳು ಬೇಕಾಗ್ತದೆ. ಜೊತೆಗೆ ಸುರೇಶ್ ಅಣ್ಣ, ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಈ ವರ್ಷದಿಂದ ಒಂದು ಪ್ರಚಾರ ಪಡೀತಾ ಇದೆಯಲ್ಲ, ಅದನ್ನ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡುವಂತಹ ಒಂದು ಪ್ರಯತ್ನವನ್ನು ಈ ವರ್ಷದಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಅಂತಂದ್ರೆ, ಸಾಮಾನ್ಯವಾಗಿ ಡಿಗ್ರಿ ಹಂತದಲ್ಲಿ ಎರಡು ಸಬ್ಜೆಕ್ಟ್ ಪ್ಲಸ್ ಒಂದು ಸಬ್ಜೆಕ್ಟ್ ಅಂತ ಇರ್ತದೆ, ಮೂರು ಸಬ್ಜೆಕ್ಟ್ ಅಂತ ಗೊತ್ತಿರಬೇಕು. ಆ ಮೂರನೇ ಸಬ್ಜೆಕ್ಟ್ ಅನ್ನ ಅವರು ಆಯ್ಕೆ ಮಾಡ್ಕೊಳ್ಬಹುದು ಅಂತ, ಇಂಥದ್ದನ್ನೇ ಓದಬೇಕು. ಈಗ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಓದಿದವನು ಮ್ಯಾಥ್ಸೇ ಓದಬೇಕಾಗಿಲ್ಲ ಅಂತ, ಅವನೊಂದು ಸಂಗೀತದ ಪರೀಕ್ಷೆಯನ್ನು ತಗೋಬಹುದು ಅಥವಾ ಡ್ಯಾನ್ಸ್ ಅನ್ನು ಅಥವಾ ಇನ್ನು ನೃತ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬಹುದು. ಬೇರೆ ಬೇರೆ ಅವಕಾಶಗಳಿರ್ತವೆ. ಇದು ಹವ್ಯಾಸವಾಗಿ ಇವತ್ತು ಇರುವಂತಹದ್ದು, ನಾಳೆ ಅದು ಒಂದು ವೃತ್ತಿ ಆಗುವ ಅವಕಾಶವೂ ಕೂಡ ಇದೆ ಅಂತ. ಹೌದು, ಈಗ ಒಂದು ಕೋರ್ಸ್ ತಗೊಂಡವರು ಬೇರೊಂದು ಕೋರ್ಸಿನ ಸಬ್ಜೆಕ್ಟ್ ಅನ್ನು ಕೂಡ ಆಯ್ಕೆ ಮಾಡಿಕೊಳ್ಬಹುದು, ಅಂದ್ರೆ ಅವರ ಆಸಕ್ತಿಯ ಮೇಲೆ. ಈಗ ಕಾಮರ್ಸ್ ಅಥವಾ ಬಿಕಾಂ ಕಲ್ತವರು ಬಿಕಾಮೇ ಕಲಿಬೇಕು ಅಂತ ಇಲ್ಲ, ಬಿಎಸ್ ಇದ್ದು ತಗೊಳ್ಬಹುದು, ಬಿಸಿಎ ಇದ್ದು ತಗೊಳ್ಬಹುದು. ಹೀಗೆ ಅವರ ಸ್ವಂತ ಆಸಕ್ತಿ ಕೂಡ ಅಭಿವೃದ್ಧಿ ಆಗ್ತದೆ. ಇನ್ನೊಂದು, ಅವರಿಗೆ ಮಧ್ಯದಲ್ಲಿ ಅವರ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದ್ರು ಕೂಡ ಅವರಿಗೆ ಒಂದು ಸರ್ಟಿಫಿಕೇಟ್ ಅಂತ ಸಿಗ್ತದೆ. ಈಗ ಎರಡು ವರ್ಷಕ್ಕೆ, ಮೂರು ವರ್ಷಕ್ಕೆ, ನಾಲ್ಕು ವರ್ಷಕ್ಕೆ ಅಂತ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ಒಂದು ಸರ್ಟಿಫಿಕೇಟ್ ಕ್ವಾಲಿಫಿಕೇಶನ್ ಕೂಡ. ಅವರಿಗೇನೋ ಕಷ್ಟ ಬಂತು, ಮಧ್ಯದಲ್ಲಿ ನಿಲ್ಲಿಸಬೇಕಾಯ್ತು, ಸರಿ ಅಲ್ಲಿ ನಿಲ್ಲಿಸಿ ಸರ್ಟಿಫಿಕೇಟ್ ಪಡೆದು ಮತ್ತೆ ಪುನಃ ಅವರು ಮುಂದೆ ಶಿಕ್ಷಣವನ್ನು ಮುಂದುವರಿಸಬಹುದು, ಅದೊಂದು ಅವಕಾಶ ಕೂಡ ಇದೆ. ಈಗ ರತ್ನಕ ಇದೆಲ್ಲ ವಿಷಯ ಬಿಡಿ, ಹೌದು

ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ರೈತ ಸ್ನೇಹಿ ಹಾವುಗಳು ಈ ವಿಷಯದ ಕುರಿತು ಉರಗ ತಜ್ಞ ಗುರುರಾಜ್ ಸನೀಲ್ ಅವರೊಂದಿಗಿನ ಸಂದರ್ಶನವಿದೆ. ಇದೀಗ ಗಣಪತಿ ಭಟ್ ಹಾಸಣಗಿಯವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆಯನ್ನು ಕೇಳೋಣ. ಹರಿಯನನೆಯಿರೋ ನಮ್ಮ ಹರಿಯನನೆಯಿರೋ ಹರಿಯನನೆಯಿರೋ ನಮ್ಮ ಹರಿಯನನೆಯಿರೋ ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇಡಿ ಬರಿಯ ಮಾತನಾಡಿ ಬಾಯ ಬರಡು ಮಾಡಿ ಕೆಡಲು ಬೇಡಿ ಹರಿಯನೆನೆಯಿರೋ ನಮ್ಮ ಹರಿಯನೆನೆಯಿರೋ ಹರಿಯನೆನೆಯಿರೋ ನಮ್ಮ ಹರಿಯನೆನೆಯಿರೋ ನಿತ್ಯವಲ್ಲ ಈ ಶರೀರ ಅನಿತ್ಯವೆಂದು ನೋಡಿರಯ್ಯ ನಿತ್ಯವಲ್ಲ ಈ ಶರೀರ ಅನಿತ್ಯವೆಂದು ನೋಡಿರಯ್ಯ ಹೊತ್ತು ಕಳೆಯಬೇಡಿ ಕಾಲ ಹೊತ್ತು ಕಳೆಯಬೇಡಿ ಕಾಲ ಮೃತ್ಯು ಬಾಹೋದೀಗಲೇ ಹರಿಯನೆನೆಯಿರೋ ನಮ್ಮ ಹರಿಯನೆನೆಯಿರೋ ಹರಿಯನೆನೆಯಿರೋ ನಮ್ಮ ಹರಿಯನೆನೆಯಿರೋ ಕಾಮಕ್ರೋಧಗಳನ್ನು ತೊರೆದು ಕಾಮನಯನ ಕಥೆಯ ಬರೆದು ಕಾಮಕ್ರೋಧಗಳನ್ನು ತೊರೆದು ಕಾಮನಯನ ಕಥೆಯ ಬರೆದು ಪ್ರೇಮದಿಂದ ಭಜಿಸಿರಯ್ಯ ಪ್ರೇಮದಿಂದ ಭಜಿಸಿರಯ್ಯ ಪ್ರೇಮದಿಂದ ಭಜಿಸಿರಯ್ಯ ಪಾಮರರಂತೆ ತಿರುಗದೆ ಹರಿಯನೆನೆಯಿರೋ ನಮ್ಮ ಹರಿಯನೆನೆಯಿರೋ ಆ ಹರಿಯನೆನೆಯಿರೋ ನಮ್ಮ ಗಣಪತಿ ಭಟ್ ಹಾಸಣಗಿ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ನರಸಿಂಹದೂತರ ಭಕ್ತಿ ರಚನೆಯನ್ನು ಕೇಳೋಣ. ಚಿಕ್ಕ ಹನುಮಂತ